నగు నగుతా నీ బరువే నగు నగుతా నీ బరువే నగు వినవే మన సెలవే కుణిసల నీను కుణియు వినాను మరియుగ జగవన్నే నగు నగుతా నీ బరువే నగు వినలే మనసెళవే కొణిసలు నీను కొణియువే నాను మరయువే జగవన్నే నగు నగుతా నీ బరువే నగు వినలే మనసెళవే నగు నగుతా నీ బరువే నగు వినలే మనసెళవే ಮಾತಾಗಿ ಮಾತೆ ಮುತ್ತಾಗಿ ಆ ಮುತ್ತೆ ಹೆಣ್ಣಾಗಿದೆ ಹೆಣ್ಣೆ ಹೂವಾಗಿ ಹೂವೆ ಹಣ್ಣಾಗಿ ಹಣ್ಣು ಕಣ್ಣ ತುಂಬಿದೆ ಬಲವೇ ಗೆಲುವಾಗಿ ಗೆಲುವೆ ಚಲುವಾಗಿ ಚಲುವೆಲ್ಲ ನಾನಾಗಿ ನಾನೇ ನೀನಾಗಿ ನನ್ನೇ ನಾ ಮರೆತೆ ನಗು ನಗುತ್ತಾ ನೀ ಬರುವೆ ನಗುವಿನಲೇ ಮನ ಸೆಳೆವೆ ನಗು ನಗುತ್ತಾ ನೀ ಬರುವೆ ನಗುವಿನಲೇ ಮನ ಸೆಳೆವೆ ಆಹಾ ಮಾತೇಕೆ ಯಾರ ಹಂಗೇಕೆ ಬಾಯಿಲ್ಲಿ ನೀನೆಲ್ಲಗೆ ಯಾರೂ ಇಲ್ಲಿಲ್ಲ ನಾವೇ ಇಲ್ಲೆಲ್ಲ ಬೇಗ ಬಾಬಾ ಬಳಿಗೆ ಏನೋ ಆವೇಗ ಇನ್ನು ನಗು ನಗುತ್ತಾ ನೀ ಬರುವೆ ನಗುವಿನಲ್ಲೇ ಮನಸೆಳೆವೆ ಕುಣಿಸಲು ನೀನು ಕುಣಿಯುವೆ ನಾನು ಮರೆಯುವೆ ಜಗವನ್ನೇ ನಗು ನಗುತ್ತಾ ನೀ ಬರುವೆ ನಗುವಿನಲ್ಲೇ ಮನಸೆಳೆವೆ ನಗು ನಗುತ್ತಾ ನೀ ಬರುವೆ ನಗುವಿನಲ್ಲೇ